ಆವಾಗ್ಲಿಂದ ನಾನು ಟ್ರೆಂಚಿಂಗ್ ಮಲ್ಚಿಂಗ್ ಬಗ್ಗೆ ಹೇಳಿದಾಗ್ಲೂ ಇದನ್ನೇ ಹೇಳಿದೆ, ಸಾವಯವ ಅಂಶಗಳು ಜಾಸ್ತಿ ಆಗಬೇಕು ಭೂಮಿನಲ್ಲಿ ಅಂತ. ಇವತ್ತಿನ ನಮ್ಮ ಮಣ್ಣಿನ ಒಂದು ಗುಣಧರ್ಮಗಳಿಂದ ಪೂರ್ತಿ ಬದಲಾಗಿದೆ. ಆಧುನಿಕ ಕೃಷಿ ಪದ್ಧತಿಯಲ್ಲಿ ನಾವು ಅಳವಡಿಸ್ಕೊಂತಾರೋ ಈ ರಾಸಾಯನಿಕ ಗೊಬ್ಬರಗಳಿಂದಾಗಿ ಮಣ್ಣಿನ ಗುಣಧರ್ಮಗಳಲ್ಲಿ ಬದಲಾವಣೆಗಳಾಗೋಗಿದೆ. ಈ ಒಂದು ಸಾರಜನಕ ಮತ್ತೆ ಇಂಗಾಲದ ಅಂಶ ಏನಿದೆ ಭೂಮಿನಲ್ಲಿ, ಇವು ಸರಿಯಾಗಿಲ್ಲ ಅಂತಂದ್ರೆ ಆವಾಗ ನಮ್ಮ ಮಣ್ಣಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಸಿಗಲ್ಲ. ಹಾಗಾಗಿ ಮಣ್ಣಿನ ಗುಣಧರ್ಮಗಳ ಮೇಲೆ ಈ ಒಂದು ಸೂಕ್ಷ್ಮ ಜೀವಿಗಳ ಆ ಸಂಖ್ಯೆ ಕೂಡ ನಮ್ಗೆ ಕಡಿಮೆ ಆಗತ್ತೆ. ಮತ್ತೆ ಅದು ತುಂಬಾ ಮುಖ್ಯವಾಗಿರುವಂತ ಅಂಶ, ಗಮನಿಸಲೇಬೇಕಾಗಿರುವಂತ ಅಂಶ. ಇದರ ಜೊತೆಗೆ ಎರೆಹುಳುಗಳ ಒಂದು ಸಂತತಿ, ಎರೆಹುಳುಗಳು ಕೂಡ ನಾಶ ಆಗ್ತಾ ಇದಾವೆ. ಇವು ಎಲ್ಲ ಉಳ್ಕೋಬೇಕು ನಮ್ಗೆ ಅಂತಂದ್ರೆ ನಮ್ಮ ಭೂಮಿನಲ್ಲಿರುವಂತ ಒಂದು ಗೊಬ್ಬರದ ಅಂಶ, ಈ ಸಾವಯವ ಅಂಶ ಜಾಸ್ತಿ ಮಾಡಬೇಕು ಅಂದ್ರೆ ಅದು ಕೂಡ ನೀರಿನ ಒಂದು ಹಿಡಿದಿಟ್ಕೊಳ್ಳೋ ಅಂತ ಗುಣನ ಜಾಸ್ತಿ ಮಾಡೋದಕ್ಕೆ ಒಂದು ಒತ್ತು ಕೊಡುವಂತ ಒಂದು ಅಂಶ. ಆದ್ರಿಂದಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೂ ನಾವು ಸಾವಯವ ಕೃಷಿ ಬಳಕೆಗಳನ್ನ ಮಾಡ್ತಾ ಇದ್ರೆ, ಸಾವಯವ ಪದ್ಧತಿಗಳನ್ನ ಅಳವಡಿಸ್ಕೊಂತಾ ಇದ್ರೆ ಮಣ್ಣಿನ ಗುಣಧರ್ಮ ಜೊತೆಗೆ ಉತ್ತಮವಾಗುತ್ತೆ. ಮತ್ತೆ ಅದರ ಜೊತೆಗೆ ನೀರಿನ ಆವಿಯಾಗಿ ಹೋಗುವಂತ ಒಂದು ಪ್ರಮಾಣ ಕೂಡ ಕಡಿಮೆ ಆಗತ್ತೆ. ಆಮೇಲೆ ಈ ಭೂಮಿ ಗಟ್ಟಿ ಆಗೋದಿಲ್ಲ, ಉಳುಮೆ ಮಾಡೋದು ಎಲ್ಲ ನಮಗೆ ಸುಲಭನೂ ಆಗುತ್ತೆ, ಭೂಮಿ ಗಟ್ಟಿ ಆಗೋದಿಲ್ಲ. ಅದು ಎಲ್ಲದರ ಜೊತೆಗೆ ಬೇರ್ಗೆ ಬೇಕಾದಷ್ಟು ನೀರಿನ ಅಂಶ ಜೊತೆಗೆ ಪೋಷಕಾಂಶಗಳು ಕೂಡ ಸಿಗ್ತವೆ. ಹೀಗಾಗಿ ನಾವು ಈ ತೇವಾಂಶ ಸಂಗ್ರಹಣೆ ಮಾಡೋದು ಆಮೇಲೆ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೊಳವೆ ಬಾವಿಗಳನ್ನ ಕೊರೆಸೋಕೆ ಹೋಗ್ತಾರೆ, ಅದರ ಬದಲಾಗಿ ಅವರು ಮಾಗಿ ಉಳುಮೆ ಮಾಡಿಕೊಂಡು ಸಾಕಷ್ಟು ಸಾವಯವ ಗೊಬ್ಬರವನ್ನ ಅದಕ್ಕೆ ಹಾಕಿ ಬಿದ್ದಂತ ಮಳೆ ನೀರನ್ನ ನಮ್ಮ ಮಣ್ಣಲ್ಲೇ ಹಿಂಗ್ಸದ್ರ ಕಡೆಗೆ ಗಮನ ಕೊಡಬೇಕು. ಅದೇ ಒಂದ್ ರೀತಿ ಅವರಿಗೆ ಕೊಳವೆ ಬಾವಿ ರೀತಿ ಕೆಲಸ ಮಾಡುತ್ತೆ. ಜೊತೆಗೆ ಹೆಚ್ಚಾದಂತ ನೀರನ್ನ ತಾವು ತಿಳಿಸಿದಾಗೆ ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಸಂಗ್ರಹಣೆ ಮಾಡ್ಕೊಂಡು ಅದನ್ನ ಮತ್ತೆ ಸಂರಕ್ಷಣೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ರೈತ ಬಾಂಧವರೇ, ತಮ್ಗೆ ಈ ಬೇಸಿಗೆಯಲ್ಲಿ ಹಿಪ್ಪನೇಳೆ ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆ ಎಸ್ ವಿನೋದ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9481243080. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9481243080. ತುಂಬ ಸಂತೋಷ ಡಾಕ್ಟರ್ ವಿನೋದ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆಯಲ್ಲಿ ಹಿಪ್ಪನೇರಳೆ ತೋಟಗಳ ನಿರ್ವಹಣೆ ಬಗ್ಗೆ ಮತ್ತೆ ತೇವಾಂಶದ ಸಂರಕ್ಷಣಾ ವಿಧಾನಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇಸಿಗೆ ಕಾಲದಲ್ಲಿ ಹಿಪ್ಪು ನೇರಳೆ ತೋಟ ನಿರ್ವಹಣೆ ಕುರಿತು ಬೆಂಗಳೂರು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಸ್ ವಿನೋದ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೃಷಿ ಮಾಹಿತಿ. ಮಾವಿನ ಒಟ್ಟು ಉತ್ಪಾದನೆಯ ಸುಮಾರು 5% ಮಾತ್ರ ರಫ್ತಾಗೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಮಾವಿಗೆ ಬರುವಂಥ ಹಣ್ಣಿನ ನೊಣವನ್ನು ನಿರ್ಬಂಧಿತ ಕೀಟ ಅಂತ ಪರಿಗಣಿಸೋದ್ರಿಂದ ಮಾವನ್ನು ಬೇರೆ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಮಾವಿನ ತಿರುಳಿನಲ್ಲಿ ಇಟ್ಟಂಥ ಹಣ್ಣಿನ ನೊಣದ ಮೊಟ್ಟೆಗಳು 6-8 ದಿನದಲ್ಲಿ ಮರಿಯಾಗಿ ತಿರುಳನ್ನು ತಿನ್ನೋದಕ್ಕೆ ಆರಂಭಿಸ್ತವೆ. ಮುಖ್ಯವಾಗಿ ಈ ಒಂದು ಮಾವಿನ ಕಾಯಿಗಳು ದೋರ್ಗಾಯಿ ಹಂತದಲ್ಲಿದ್ದಾಗ ಈ ಹಣ್ಣಿನ ನೊಣಗಳು ಆ ಮಾವಿನ ಕಾಯಿಯ ಸಿಪ್ಪೆಯ ಕೆಳಗಡೆ ಮೊಟ್ಟೆಗಳನ್ನು ಇಡ್ತವೆ. 20-28 ದಿನದವರೆಗೆ ಇವು ಚೆನ್ನಾಗಿ ತಿಂದು, ಅಂದರೆ ಈ ಮರಿಗಳು ಆ ಒಂದು ತಿರುಳನ್ನು ತಿಂದು ಬೆಳೀತವೆ. ಈ ಬೆಳೆದಂಥ ಮರಿಗಳು ಹಣ್ಣಿನಿಂದ ಹೊರಗಡೆ ಬಂದು ಮಣ್ಣನ್ನು ಸೇರಿ ಸೂಕ್ತ ಸಮಯದಲ್ಲಿ ನೊಣಗಳಾಗಿ ಮಣ್ಣಿಂದ ಹೊರಗಡೆ ಬರ್ತವೆ. ಇಂತಹ ನೊಣಗಳ ಬಾಧೆಯಿಂದ ಮಾವಿನ ಬೆಳೆಗಾರರಿಗೆ ಒಟ್ಟು ಇಳುವರಿಯ 25-50% ನಷ್ಟ ಉಂಟಾಗುತ್ತೆ. ಇದಕ್ಕಾಗಿಯೇ ನಾವು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು. ಮುಖ್ಯವಾಗಿ 3 ಅಂಶಗಳಿಗೆ ಒತ್ತನ್ನು ನೀಡಬೇಕಾಗತ್ತೆ. ಮೋಹಕ ಬಲೆಗಳ ಬಳಕೆ, ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಮೂರನೇದಾಗಿ ಬೆಲ್ಲದ ದ್ರಾವಣವನ್ನು ಸಿಂಪರಣೆ ಮಾಡಬಹುದು. ಹಣ್ಣಿನ ನೊಣದ ಸಂತತಿಯ ಅವಲೋಕನ ಬಹಳ ಮುಖ್ಯವಾದಂಥ ಪ್ರಕ್ರಿಯೆ. ಇದಕ್ಕಾಗಿ ನಾವು ಮೋಹಕ ಬಲೆಗಳನ್ನು ಅಳವಡಿಸ್ಕೋಬೇಕು. ಮಾವಿನ ಹಣ್ಣಿನ ವಿವಿಧ ಹಂತದ ಬೆಳವಣಿಗೆಯಲ್ಲಿ ಹಣ್ಣಿನ ನೊಣಗಳ ಸಂತತಿಯ ಸಾಂದ್ರತೆಯನ್ನು ಪರಿಶೀಲಿಸಿ ಅವುಗಳ ಸಾಂದ್ರತೆಗೆ ಅನುಸಾರವಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಬಹುದು. ಈ ಒಂದು ಮೋಹಕ ಬಲೆಯ ವಿವಿಧ ಭಾಗಗಳು ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬಿರುತ್ತೆ, 500-750 ಮಿಲಿಲೀಟರ್ನಷ್ಟು ಗಾತ್ರ ಇರುವಂಥದ್ದು. ನೊಣಗಳನ್ನು ಆಕರ್ಷಿಸುವಂಥ ಪ್ಯಾರಾ ಫೆರಮೋನ್ನಿಂದ ಸಂಸ್ಕರಿಸಲ್ಪಟ್ಟ ಮರದ ತುಂಡು, ಜೊತೆಗೆ ಈ ಹಣ್ಣಿನ ನೊಣಗಳು ಡಬ್ಬಿ ಒಳಗಡೆ ತೂರಿ ಬರೋದಕ್ಕೆ ಡಬ್ಬಿಗೆ ಎರಡು ರಂಧ್ರಗಳು, ಡಬ್ಬಿಗೆ ಒಂದು ಮುಚ್ಚಳ, ಮತ್ತು ಈ ಡಬ್ಬಿ ಕಟ್ಟೋದಕ್ಕೆ ಒಂದರಿಂದ ಎರಡು ಮೀಟರ್ ಉದ್ದದ ದಾರ, ಜೊತೆಗೆ ಮೋಹಕವನ್ನು ನಾಲ್ಕು ಹನಿಗಳಿಂದ ನೆನೆಸೋದಕ್ಕೆ ಈ DDVP ಅಥವಾ ಮೆಲಾಥಿಯನ್ ಕೀಟನಾಶಕ ಕೂಡ ಬೇಕಾಗುತ್ತೆ. ಇನ್ನು ಮೋಹಕ ಬಲೆಯನ್ನು ನೆಲದಿಂದ 4-6 ಅಡಿ ಎತ್ತರದಲ್ಲಿ ಕಟ್ಟಬೇಕು. ಈ ಮೋಹಕವನ್ನು ಅಂದರೆ ಈ ಪ್ಯಾರಾ ಫೆರಮೋನಿಂದ ಸಂಸ್ಕರಿಸಲ್ಪಟ್ಟ ಮರದ ತುಂಡನ್ನು ಡಬ್ಬಿನಲ್ಲಿ ಇರಿಸೋದಕ್ಕಿಂತ ಮುಂಚೆ 4 ಹನಿ DDVP ಅಥವಾ ಮೆಲಾಥಿಯನ್ ಕೀಟನಾಶಕದಿಂದ ನೆನೆಸಬೇಕು. ಆನಂತರ ಈ ಮರದ ತುಂಡನ್ನು ಡಬ್ಬಿನಲ್ಲಿ ಇಟ್ಟು ಡಬ್ಬಿ ಮೇಲೆ ಮುಚ್ಚಳವನ್ನು ಮುಚ್ಚಿ ದಾರವನ್ನು ಎರಡು ರಂಧ್ರಗಳ ಮಧ್ಯೆ ಪೋಣಿಸಿ ಮರದ ರೆಂಬೆ ಅಥವಾ ಕೊಂಬೆಗಳಿಗೆ ಗಟ್ಟಿಯಾಗಿ ಕಟ್ಟಬೇಕು. ತೋಟದಲ್ಲಿ ಹಣ್ಣಿನ ನೊಣಗಳ ಕಾಟ ವಿಪರೀತ ಇದ್ದರೆ ಎಕರೆಗೆ 10 ಮೋಹಕ ಬಲೆಗಳನ್ನು ಕಟ್ಟಬೇಕಾಗತ್ತೆ. ಇಲ್ಲದೇ ಇದ್ದರೆ 6 ಮೋಹಕ ಬಲೆಗಳು ಎಕರೆಗೆ ಸಾಕಾಗ್ತವೆ. ಮೋಹಕ ಬಲೆಗಳನ್ನು ಗಟ್ಟಿಯಾಗಿ ಕಟ್ಟದಲೇ ಗಾಳಿಯಲ್ಲಿ ತೂಗಾಡೋ ರೀತಿಯಲ್ಲಿ ಕಟ್ಟಿದರೆ ನೊಣಗಳು ಡಬ್ಬಿ ಒಳಗಡೆಗೆ ನುಸುಳೋದಕ್ಕೆ ಸಾಧ್ಯವಾಗದೆ ತಪ್ಪಿಸಿಕೊಳ್ತವೆ. ಇಂತಹ ಮೋಹಕ ಡಬ್ಬಿಗೆ ಕೇವಲ ಗಂಡು ಹಣ್ಣಿನ ನೊಣಗಳು ಮಾತ್ರ ಆಕರ್ಷಣೆಗೊಂಡು ಡಬ್ಬಿಯನ್ನು ಸೇರಿ ಸಾಯ್ತವೆ. ತೋಟದಲ್ಲಿರುವಂತಹ ಎಲ್ಲಾ ಗಂಡು ನೊಣಗಳು ನಿಯಂತ್ರಣ ಆದರೆ ತಾನೇ ತಾನಾಗಿ ಹಣ್ಣು ನೊಣಗಳ ಕಾಟದಿಂದ ನಮಗೆ ಮುಕ್ತಿ ದೊರೆಯುತ್ತೆ. ಇನ್ನು ಮೋಹಕ ಬಲೆ ಬಹಳ ದಿನದವರೆಗೆ ಕೆಲಸ ಮಾಡೋದಕ್ಕೆ ಹೆಚ್ಚು ಗಾಳಿ ಬೀಸೋದ್ರಿಂದ ಮತ್ತು ಸೂರ್ಯನ ಕಿರಣಗಳು ಡಬ್ಬಿ ಮೇಲೆ ಬೀಳದಂತೆ ಎಲೆಗಳ ಮರೆಯಲ್ಲಿ ಕಟ್ಟೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಹಣ್ಣಿನ ನೊಣಗಳು ತೋಟದಲ್ಲಿ ವರ್ಷದ ಎಲ್ಲಾ ಸಮಯದಲ್ಲೂ ಇರ್ತವೆ. ಆದರೆ ಮಾವಿನ ಹಣ್ಣು ತಿರುಳು ಬಲಿಯುವಂತಹ ಸಮಯದಲ್ಲಿ ಹಣ್ಣಿನ ಮೇಲೆ ಕೂತು ತಿರುಳಿನ ಒಳಗಡೆ ಹೆಣ್ಣು ನೊಣ ಮೊಟ್ಟೆಗಳನ್ನು ಇಡುತ್ತೆ. ಅಂದರೆ ಮಾರ್ಚಿಯಿಂದ ಜೂನ್ವರೆಗೆ ತೋಟದಿಂದ ಎಲ್ಲಾ ಹಣ್ಣುಗಳು ಕೊಯ್ಲಾಗುವವರೆಗೂ ಕೂಡ ಮೋಹಕ ಬಲೆಗಳನ್ನು ಇರಿಸಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ತಳಿ ಇದ್ರೆ 30-60 ದಿನದವರೆಗೆ ರಕ್ಷಣೆ ಸಾಕು. ಆದರೆ ತೋಟದಲ್ಲಿ ಬೇಗ ಕೊಯ್ಲಿಗೆ ಬರುವಂಥ ತಳಿ, ಮಧ್ಯಮಾವಧಿ ತಳಿ ಮತ್ತು ನಿಧಾನವಾಗಿ ಕೊಯ್ಲಾಗುವಂಥ ತಳಿಗಳಿದ್ರೆ 90 ದಿನದವರೆಗೆ ಅಥವಾ ಹೆಚ್ಚು ದಿನಗಳ ಕಾಲ ಈ ರಕ್ಷಣೆ ಬೇಕಾಗುತ್ತೆ. ಈ ಮೋಹಕ ಬಲೆಯ ಡಬ್ಬಿನಲ್ಲಿ ತಿಂಗಳಿಗೆ ಒಂದರಂತೆ ಮೋಹಕಗಳನ್ನು ಬದಲಾಯಿಸ್ತಾ ಇರಬೇಕು. ಯಾಕೆಂದರೆ ಮರದ ತುಂಡಿನಿಂದ ಈ ಪ್ಯಾರಾ ಫೆರಮೋನ್ ಮೋಹಕ ಬಲೆಯ ಕಾರ್ಯಶೀಲತೆ ವೃದ್ಧಿಗೊಳ್ಳುತ್ತೆ. ರೈತ ಬಾಂಧವರು ಹೊಸ ಮೋಹಕಗಳನ್ನು ಡಬ್ಬಿಯಲ್ಲಿ ಇರಿಸುವಾಗ ಹಳೆಯ ಮೋಹಕವನ್ನು ಬಿಸಾಡಬಾರದು. ಬದಲಿಗೆ ಹಳೆ ಮೋಹಕ ಮತ್ತು ಹೊಸ ಮೋಹಕಗಳಿಗೆ DDVP ಅಥವಾ ಮೆಲಾಥಿಯನ್ನು ಹಾಕಬೇಕಾಗತ್ತೆ. ಡಬ್ಬಿಯಲ್ಲಿರುವಂಥ ಮೋಹಕ ಮಳೆ ನೀರಿನಿಂದ ಒದ್ದೆ ಆದರೆ ಅದರ ಕೆಲಸ ಮಾಡುವಂಥ ಶಕ್ತಿ ಕಡಿಮೆ ಆಗುತ್ತೆ. ಇದನ್ನು ನಿಯಂತ್ರಣ ಮಾಡೋದಕ್ಕೆ ಮರದ ತುಂಡನ್ನು 2 ರಂಧ್ರಗಳ ಮೂಲಕ ಹಾಯಿಸುವಂಥ ದಾರಿ